ಈ ನಿದ್ದೆ ನಮಗೆ ದೇವರು ಕೊಟ್ಟಂಥ ಒಂದು ವರ. ಆದರೆ ನಾವು ನಮ್ಮ ಜೀವಿತಾವಧಿಯ ಒಂದು ಮೂರು ಅಂಶ ಭಾಗವನ್ನು ನಾವು ನಿದ್ದೆಯಲ್ಲೇ ಕಳೀತೇವೆ. ಇದರಿಂದ ನಮಗೇನು ಗೊತ್ತಾಗ್ತದೆ ಅಂದರೆ ನಮ್ಮ ಜೀವನದಲ್ಲಿ ಈ ನಿದ್ದೆ ಎಷ್ಟು ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಅಂತ ತಿಳಿದು ಬರ್ತದೆ. ಆದರೆ ಕೆಲವರಿಗೆ ಈ ನಿದ್ದೆಯಲ್ಲಿ ಪುನಃ ಉಸಿರು ಕಟ್ಟುವಂತಹ ತೊಂದರೆ ಉಂಟಾಗ್ತದೆ. ಅದರಿಂದಾಗಿ ಅವರಿಗೆ ತೃಪ್ತಿಕರವಾದಂತಹ ನಿದ್ದೆ ಅಸಾಧ್ಯವಾಗ್ತದೆ. ಈ ತೊಂದರೆಯಿಂದ ದೇಹದ ಅನೇಕ ಅಂಗಾಂಗಗಳ ಮೇಲೆ ದುಷ್ಪರಿಣಾಮಗಳು ಉಂಟಾಗಿ ಹಲವು ರೋಗಗಳಿಗೆ ತುತ್ತಾಗ್ತಾರೆ. ನಿದ್ರಾವಸ್ಥೆಯ ಶ್ವಾಸಸ್ತಂಭನ ಅಂದರೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯ ತೊಂದರೆಯಲ್ಲಿ ವ್ಯಕ್ತಿಯ ನಿದ್ದೆಯಲ್ಲಿದ್ದಾಗ ಕನಿಷ್ಠ 10 ಸೆಕೆಂಡ್ಗಳ ಕಾಲ ಉಸಿರು ಕಟ್ಟುತ್ತದೆ. ಇದು ಕೇವಲ 10 ಸೆಕೆಂಡ್ ಅಲ್ಲ, ಕನಿಷ್ಠ 10 ಸೆಕೆಂಡ್. ಈ ರೀತಿ 10 ಸೆಕೆಂಡ್ಗಳ ಕಾಲ ಅಥವಾ ಅದಕ್ಕಿಂತ ಹೆಚ್ಚಿನ ಕಾಲದವರೆಗೆ ಉಸಿರು ಕಟ್ಟುವುದರಿಂದ ಮತ್ತು ಇದು ಪದೇ ಪದೇ ನಮ್ಮ ನಿದ್ದೆಯಲ್ಲಿ ಆಗುವುದರಿಂದ ದೇಹದಲ್ಲಿ ಆಕ್ಸಿಜನ್ ಅಥವಾ ಆಮ್ಲಜನಕದ ಪ್ರಮಾಣ ಕುಗ್ಗಿ ವ್ಯಕ್ತಿ ಹಲವು ಬಾರಿ ನಿದ್ದೆಯಿಂದ ಅರೆ ನಿದ್ರಾವಸ್ಥೆಗೆ ಬರಬೇಕಾಗ್ತದೆ. ಇದರಿಂದ ರೋಗಿಗೆ ತೃಪ್ತಿಕರವಾದಂತಹ ನಿದ್ದೆ ಆಗುವುದಿಲ್ಲ ಮತ್ತು ಅವನು ಹಗಲಿನಲ್ಲಿ ಅತಿ ಹೆಚ್ಚಿನ ನಿದ್ರೆಗೆ ಹೋಗುವಂತಹ ಸಂಭವ ಉಂಟಾಗ್ತದೆ. ಹಾಗಾದರೆ ಇದು ಯಾರಲ್ಲಿ ಅತಿ ಹೆಚ್ಚಾಗಿ ಕಂಡುಬರ್ತದೆ ಅಂತಂದರೆ, ನಾನು ಆಲ್ರೆಡಿ ಹೇಳಿದ ಹಾಗೆ ಪುರುಷರಲ್ಲಿ ಇದು ಅತ್ಯಂತ ಸಾಮಾನ್ಯವಾಗಿ ಕಂಡುಬರುತ್ತದೆ ಮತ್ತು ಸ್ಥೂಲಕಾಯ ಅಥವಾ ಅತಿ ಹೆಚ್ಚು ತೂಕ ಇರುವಂಥವರಲ್ಲಿ, ಅತಿ ದಪ್ಪ ಅಥವಾ ಕಡಿಮೆ ಎತ್ತರದ ಕುತ್ತಿಗೆ ಹೊಂದಿದಂಥವರಲ್ಲಿ, ಮದ್ಯಪಾನ ವ್ಯಸನಿಗಳಲ್ಲಿ ಈ ರೋಗ ಅತ್ಯಂತ ಸಾಮಾನ್ಯವಾಗಿ ಕಂಡುಬರ್ತದೆ. ಇದಲ್ಲದೆ ಬಾಯಿ ಮತ್ತು ಗದ್ದದ ಮೂಳೆಯ ತೊಂದರೆ ಇರುವವರಿಗೆ ಅಂದರೆ, ಮತ್ತು ಟಾನ್ಸಿಲ್ಸ್ ಮತ್ತು ಅಡಿನಾಯ್ಡ್ಸ್ ಎಂಬ ಗಡ್ಡೆಗಳು ನಮ್ಮ ಗಂಟಲು ಭಾಗದಲ್ಲಿ ಇರ್ತವೆ, ಅವುಗಳ ಒಂದು ಸೈಜ್ ದೊಡ್ಡದಾದಾಗ ಈ ಕೂಡ ತೊಂದರೆಗಳು ಕಾಣಬರಬಹುದು. ಮತ್ತು ಇನ್ನು ಡೌನ್ ಸಿಂಡ್ರೋಮ್ನಂತಹ ಕೆಲವೊಂದು ಅನುವಂಶೀಯ ರೋಗಗಳಲ್ಲಿ ಅದು ಹೆಚ್ಚಿನ ಚಿಕ್ಕ ಮಕ್ಕಳಲ್ಲಿ ಈ ಕಾಯಿಲೆ ಕಂಡುಬರಬಹುದು. ಈ ರೋಗದ ಮುಖ್ಯ ಲಕ್ಷಣ ಏನೆಂದರೆ, ನಿದ್ರಾವಸ್ಥೆಯಲ್ಲಿ ಅತ್ಯಂತ ಹೆಚ್ಚಿನ ಮತ್ತು ಜೋರಾದ ಗೊರಕೆ ಹೊಡೆಯುವುದು, ಹಗಲೊತ್ತಿನಲ್ಲಿ ಅತಿ ಹೆಚ್ಚು ನಿದ್ದೆ ಮಾಡುವುದು, ರಾತ್ರಿ ನಿದ್ದೆಯಿಂದ ಪದೇ ಪದೇ ಎಚ್ಚರವಾಗುವಿಕೆ ಮತ್ತು ಕುತ್ತಿಗೆಯಲ್ಲಿ ಏನೋ ಸಿಕ್ಕಿಕೊಂಡಿರುವಂತಹ ಒಂದು ತೊಂದರೆಯಂತಹ ಫೀಲಿಂಗ್ ಇರುವುದು, ಮತ್ತು ಬೆಳಗಿನ ಜಾವ ಅತೃಪ್ತಿಕರವಾದಂತಹ ನಿದ್ದೆ ಎಂಬ ಫೀಲಿಂಗ್ ಇರುವುದು, ಮತ್ತು ಬೆಳಗಿನ ಜಾವದ ತಲೆನೋವು, ರಾತ್ರಿಯಲ್ಲಿ ಪುನಃ ಮೂತ್ರ ಕೇಳುವುದು, ಅದಲ್ಲದೆ ಹಗಲಿನಲ್ಲಿ ಹೆಚ್ಚಿನ ನಿದ್ದೆಯಿಂದ ಕೆಲವೊಂದು ಸಾರಿ ವಾಹನ ಚಾಲನೆ ಮಾಡುವವರು ರಸ್ತೆ ಅಪಘಾತಕ್ಕೆ ತುತ್ತಾಗುವಂತಹ ಅತ್ಯಂತ ಸಾಮಾನ್ಯ ಒಂದು ವಿಷಯಗಳನ್ನು ನಾವು ನೋಡ್ತಾ ಇರ್ತೇವೆ. ಈ ರೋಗದಲ್ಲಿ ಆಗಲೇ ತಿಳಿಸಿದ ಹಾಗೆ ನಿದ್ರೆಯಲ್ಲಿ ಆಮ್ಲಜನಕದ ಕೊರತೆ ಉಂಟಾಗುವುದೇ ಅತ್ಯಂತ ಮುಖ್ಯವಾದಂತಹ ತೊಂದರೆ. ಆದ್ದರಿಂದ ಆಮ್ಲಜನಕವು ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಅತ್ಯವಶ್ಯಕವಾಗಿರುವುದರಿಂದ ಇದು ದೇಹದ ಎಲ್ಲ ಅಂಗವ್ಯೂಹಗಳ ಕಾರ್ಯಗಳ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ. ಅದರಲ್ಲಿ ಮುಖ್ಯವಾಗಿ ಹಗಲು ಹೊತ್ತಿನಲ್ಲಿ ಕ್ರಿಯಾಶೀಲವಾಗಿ ಇರಲಾಗದೇ ಇರುವುದು ಮತ್ತು ಯಾವುದೇ ಕಾರ್ಯ ಕೆಲಸಗಳಲ್ಲಿ ಆಸಕ್ತಿ ಇರದೇ ಇರುವುದು ಅತ್ಯಂತ ಸಾಮಾನ್ಯವಾದಂತಹ ಒಂದು ತೊಂದರೆಯನ್ನು ರೋಗಿಗಳು ನಮ್ಮ ಮುಂದೆ ಹೇಳಿಕೊಳ್ತಾರೆ. ಅತಿ ರಕ್ತದೊತ್ತಡ ಇರುವುದು ಮತ್ತು ಹತೋಟಿಯಲ್ಲಿ ಬರದೇ ಇರುವಂಥ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ, ಅಂದರೆ ಎಷ್ಟೇ ಮಾತ್ರೆಗಳನ್ನಾಗಲಿ ಇನ್ಸುಲಿನ್ ಇಂಜೆಕ್ಷನ್ಗಳನ್ನಾಗಲಿ ತೆಗೆದುಕೊಂಡರೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯು ಹತೋಟಿಯಲ್ಲಿ ಬರದೇ ಇರುವಾಗ ಇದು ಒಂದು ಕಾಯಿಲೆ ಅದಕ್ಕೆ ಕಾರಣವಾಗಿರಬಹುದು. ಮತ್ತು ಪದೇ ಪದೇ ಆಮ್ಲತೆ ಅಥವಾ ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಅಂತ ಏನು ಹೇಳ್ತೀವಿ, ಈ ತೊಂದರೆ ಕೂಡ ಇವರಲ್ಲಿ ಅತಿ ಸಾಮಾನ್ಯವಾಗಿ ಕಂಡುಬರ್ತದೆ. ಇನ್ನು ಇದು ಹೃದಯದ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀರುವುದರಿಂದ ಬಲ ಹೃದಯದ ನಿಷ್ಕ್ರಿಯತೆ ಅಥವಾ ರೈಟ್ ಸೈಡೆಡ್ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ, ಅದು ಕೂಡ ಅತ್ಯಂತ ಸಾಮಾನ್ಯವಾಗಿ ಈ ರೋಗದಲ್ಲಿ ಕಂಡುಬರ್ತದೆ. ಮತ್ತು ಹೃದಯ ಬಡಿತ ಏರುಪೇರು ಉಂಟಾಗಬಹುದು ಮತ್ತು ಮಾನಸಿಕ ಖಿನ್ನತೆ, ಪಾರ್ಶ್ವರೋಗ ಮತ್ತು ಅನೇಕ ರೀತಿಯಾದಂತಹ ನರ ದೌರ್ಬಲ್ಯಗಳು ಕೂಡ ಈ ಕಾಯಿಲೆಯಿಂದ ಉಂಟಾಗಬಹುದು. ರೋಗದ ತೀವ್ರತೆ ಹೆಚ್ಚಾದಂತೆ ರಾತ್ರಿ ಹೊತ್ತಿನಲ್ಲಿ ಕೆಲವೊಂದು ಸರಿ ಸಾವು ಕೂಡ ಸಂಭವಿಸುವಂತಹ ಒಂದು ತೊಂದರೆಗಳು ಇದರಲ್ಲಿ ಉಂಟಾಗ್ತದೆ. ಹಾಗಾದರೆ ಈ ರೋಗವನ್ನು ನಾವು ಹೇಗೆ ಪತ್ತೆ ಹಚ್ಚಬಹುದು? ಹೀಗೆ ನಾವು ಶುಗರು, ಬಿ ಪಿ ಚೆಕ್ ಮಾಡಿದರೆ ಅದರಲ್ಲಿ ತೊಂದರೆ ಇದೆ ಅಂತ ಗೊತ್ತಾಗ್ತದೆ. ಹಾಗಾದರೆ ಈ ರೋಗವನ್ನು ಪತ್ತೆ ಹಚ್ಚಲಿಕ್ಕೆ ಯಾವುದು ಅಂತ ಪರೀಕ್ಷೆಯನ್ನು ಮಾಡಬಹುದು ಅಂದರೆ, ಇದು ಕೇವಲ ನಿದ್ರೆಯಲ್ಲೇ ಉಂಟಾಗುವ ತೊಂದರೆ ಆಗೋದರಿಂದ ರೋಗಿಗೆ ಇದರ ಲಕ್ಷಣಗಳ ಅರಿವು ತುಂಬ ಕಡಿಮೆ ಇರ್ತದೆ. ಹೀಗಾಗಿ ಬೇರೆ ಯಾವುದೋ ಒಂದು ತೊಂದರೆಯಿಂದ ವೈದ್ಯರಲ್ಲಿ ಹೋದಾಗ, ಆ ವೈದ್ಯರು ಅಥವಾ ಅವರನ್ನು ಸಂದರ್ಶಿಸಿದಾಗ ಆ ವೈದ್ಯರು ಇದರ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ಅದನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಈ ಒಂದು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನೆ ಎಂಬ ರೋಗವನ್ನು ನಾವು ಕಂಡುಹಿಡಿತೀವಿ. ಇದಕ್ಕೆ ಸ್ಲೀಪ್ ಸ್ಟಡಿ ಅಥವಾ ಓವರ್ ನೈಟ್ ಪಾಲಿಸೊಮ್ನೋಗ್ರಫಿ ಎಂಬ ಪರೀಕ್ಷೆಯಿಂದ ಈ ರೋಗವನ್ನು ಕಂಡುಹಿಡಿಯಲಾಗ್ತದೆ. ಈ ಪರೀಕ್ಷೆಯನ್ನು ಕೇವಲ ನಾವು ರಾತ್ರಿ ಹೊತ್ತು ಅಂದರೆ ರೋಗಿ ಮಲಗಿದಾಗ ಮಾತ್ರ ಈ ಪರೀಕ್ಷೆಯನ್ನು ಮಾಡಲಾಗ್ತದೆ. ಇದರಲ್ಲಿ ರೋಗದ ತೀವ್ರತೆಯನ್ನು ಕೂಡ ನಾವು ಪತ್ತೆ ಹಚ್ಚಬಹುದು. ಈ ರೋಗದ ತೀವ್ರತೆಯ ಅನುಗುಣವಾಗಿ ಇದಕ್ಕಿರುವಂತಹ ಚಿಕಿತ್ಸಾ ವಿಧಾನಗಳನ್ನು ನಾವು ರೋಗಿಯ ಜೊತೆಗೆ ಚರ್ಚಿಸಲಾಗ್ತದೆ. ಈ ಕಾಯಿಲೆ ನಿರ್ಧಾರವಾದ ಮೇಲೆ ಇದಕ್ಕೆ ಯಾವುದೇ ರೀತಿಯಾದಂತಹ ಮಾತ್ರೆಯಾಗಲಿ ಅಥವಾ ಚುಚ್ಚುಮದ್ದುಗಳಾಗಲಿ ಇಲ್ಲ. ಇದಕ್ಕೆ ತೊಂದರೆ ಇರುವಂತಹ ಅದು ಕೇವಲ ಗಂಟಲಿನಲ್ಲಿ, ಅಂದರೆ ಕುತ್ತಿಗೆ ಭಾಗದಲ್ಲಿಯೇ ತೊಂದರೆ ಇರೋದರಿಂದ ಅಲ್ಲಿ ಪದೇ ಪದೇ ಉಸಿರು ಕಟ್ಟುವಿಕೆ ಉಂಟಾಗ್ತಾ ಇರ್ತದೆ. ಈ ಥರ ಉಸಿರು ಕಟ್ಟುವಿಕೆಯನ್ನು ತಪ್ಪಿಸುವುದಕ್ಕೋಸ್ಕರ ಕೆಲವೊಂದು ಯಂತ್ರಗಳು ಬಂದಿದೆ. ಅವಕ್ಕೆ ನಾವೇನು ಹೇಳ್ತೀವಿ, ಸಿಪ್ಯಾಪ್ ಅಥವಾ ಬೈಪ್ಯಾಪ್ ಎಂಬ ಯಂತ್ರಗಳನ್ನು ನಾವು ಈ ರೋಗಕ್ಕೆ ಉಪಯೋಗಿಸಿಕೊಳ್ಳಲಾಗ್ತದೆ. ಸಿಪ್ಯಾಪ್ ಮತ್ತು ಬೈಪ್ಯಾಪ್ ಎಂಬ ಈ ಯಂತ್ರಗಳೇ ಇದಕ್ಕೆ ಅತ್ಯಂತ ಯಶಸ್ವಿಯಾದಂತಹ ಚಿಕಿತ್ಸೆಯಾಗಿದ್ದು, ಇವುಗಳನ್ನು ನಾವು ರಾತ್ರಿ ಮಲಗುವಾಗ ಮುಖಕ್ಕೆ ಹಾಕಿಕೊಂಡು ಮಲಗುವುದರಿಂದ ಯಾವ ಸಮಯದಲ್ಲಿ ನಮ್ಮ ಕುತ್ತಿಗೆಯ ಭಾಗದಲ್ಲಿ ಶ್ವಾಸ ಸ್ತಂಭನವಾಗ್ತದೋ ಆ ಒಂದು ಸಮಯದಲ್ಲಿ ಈ ಯಂತ್ರಗಳು ತಮ್ಮಿಂದ ಹೊರಹೊಮ್ಮುವಂತಹ ಗಾಳಿಯಿಂದ ಆ ಒಂದು ಶ್ವಾಸಸ್ತಂಭನವನ್ನು ತಪ್ಪಿಸಿ ಶ್ವಾಸನಳಿಯನ್ನು ಓಪನ್ ಮಾಡುವುದರಿಂದ ದೇಹದಲ್ಲಿ ಆಮ್ಲಜನಕದ ಕೊರತೆ ಉಂಟಾಗುವುದನ್ನು ತಪ್ಪಿಸ್ತದೆ. ಈ ರೀತಿ ಮಾಡುವುದರಿಂದ ರಾತ್ರಿಯೆಲ್ಲ ಶ್ವಾಸಕೋಶದಲ್ಲಿ ಸರಿಯಾದ ರೀತಿಯಾದಂತಹ ಆಮ್ಲಜನಕ ಹೋಗುವುದರಿಂದ ರೋಗಿಗೆ ಇರುವಂತಹ ಲಕ್ಷಣಗಳು ಕೂಡ ಕಡಿಮೆ ಆಗ್ತಾ ಬರ್ತವೆ. ಇನ್ನು ಈ ಒಂದು ಯಂತ್ರಗಳನ್ನು ಉಪಯೋಗಿಸದೇ ಇದ್ದರೆ ಇನ್ನೂ ಕೆಲವೊಂದು ಚಿಕಿತ್ಸೆಗಳು ಕೂಡ ಇದಕ್ಕೆ ಲಭ್ಯವಾಗಿದ್ದಾವೆ. ಅದರಲ್ಲಿ ಕೆಲವೊಂದು ಗಂಟಲಿನ ಶಸ್ತ್ರಚಿಕಿತ್ಸೆ ಮಾಡುವುದರಿಂದಾಗಲಿ ಅಥವಾ ಪೊಸಿಷನಲ್ ಥೆರಪಿ ಅಂತ ಹೇಳ್ತೀವಿ, ಕೆಲವೊಂದು ಸಾರಿ ಇದನ್ನು ನಾವು ಸೀದಾ ಮಲಗಿದಾಗ ಈ ತೊಂದರೆ ತುಂಬ ಹೆಚ್ಚಾಗುತ್ತದೆ. ಕೆಲವೊಂದು ಸಾರಿ ನಾವು ಎಡಕ್ಕಾಗಲಿ ಬಲಕ್ಕಾಗಲಿ ಮಲಗೋದರಿಂದ ಈ ರೋಗದ ತೀವ್ರತೆಯನ್ನು ನಾವು ಕಡಿಮೆ ಮಾಡ್ಬೋದು. ಅದನ್ನು ಕೂಡ ನಾವು ಆ ಓವರ್ ನೈಟ್ ಪಾಲಿಸೊಮ್ನೋಗ್ರಫಿ ಅಥವಾ ಸ್ಲೀಪ್ ಸ್ಟಡಿ ಎಂಬ ಒಂದು ಪರೀಕ್ಷೆಯಲ್ಲಿ ಅದನ್ನು ಕಂಡುಹಿಡಿದು ಯಾವ ಒಂದು ಪೊಸಿಷನ್ನಲ್ಲಿ ಇವರಿಗೆ ತೊಂದರೆಗಳು ಕಡಿಮೆ ಇದ್ದಾವೆ ಅನ್ನೋದನ್ನು ನಿರ್ಧರಿಸಿ ಆ ಒಂದು ಪೊಸಿಷನ್ ಥೆರಪಿಗಳನ್ನು ಕೂಡ ನಾವು ರೋಗಿಗಳಿಗೆ ತಿಳಿಸಿಕೊಡ್ತೇವೆ. ಇದರಿಂದ ಕೂಡ ನಾವು ಈ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಆದರೆ ಇದಕ್ಕೆ ಅತ್ಯಂತ ಯಶಸ್ವಿಯಾದಂತಹ ಒಂದು ಚಿಕಿತ್ಸೆ ಅಂದರೆ ಅದು ಸಿಪ್ಯಾಪ್ ಮತ್ತು ಬೈಪ್ಯಾಪ್ ಯಂತ್ರಗಳನ್ನು ಉಪಯೋಗಿಸಿಕೊಳ್ಳುವುದು. ನಿದ್ರಾವಸ್ಥೆಯಲ್ಲಿ ಶ್ವಾಸಸ್ತಂಭನ ಈ ವಿಷಯ ಕುರಿತಂಗ ಅನೇಕ ವಿಚಾರಗಳನ್ನು ವೈದ್ಯರು ತಿಳಿಸಿದ್ರು. ಈಗ ನೀವು ನಿಮ್ಮ ಸಮಸ್ಯೆಗಳನ್ನು ಕೇಳಬಹುದು ಡಾಕ್ಟರ್ ಹತ್ರ. ದೂರವಾಣಿ ಸಂಖ್ಯೆಗಳು 244-34-14, 244-34-15, 244-34-16 ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕ ಮಾಡಿರಿ. STD ಕೋಡ್ ಸಂಖ್ಯೆ 0836. ಕರೆಗಳು ಬರ್ತಾ ಇದ್ದಾವೆ. ಹಲೋ, ನಮಸ್ತೆ. ನಮಸ್ಕಾರ, ನಾನು ಹುಬ್ಬಳ್ಳಿ ಗೋಕುಲ್ ರೋಡ್ ನಿಂದ ಮಂಜುನಾಥ್ ಅಂತ ಮಾತಾಡಿದ್ರಿ. ಹೇಳ್ರಿ ಮಂಜುನಾಥ್. ನಮಗ 51 ವಯಸ್ಸು ರೀ ಈಗ. ಕೂಡ ಅಸೆಕ್ಟ್ ಅದ, ನಾನು ಕೂಡ ಕೂಡ ಫಿಸಿಕಲ್ ಹ್ಯಾಂಡಿಕಪ್ ಅಂತಲ್ಲ ಅಸೆಕ್ಟಿ. ನೀನ್ ಮನ್ಕೊಂಡಾಗ ನಿಮ್ಗೆ ಹತ್ತದ ಗೊರಕಿ ಬಾಳ ಹೊಡಿತೀನಿ ಅಂತ ಹೇಳ್ತಾರೆ ಆಜುಬಾಜು ಇದ್ದಾರೆ. ಅದಕ್ಕೆ ಅದು ಕಡಿಮೆ ಆಗ್ಬೇಕಂದ್ರೆ ಏನ್ ಮಾಡಬೇಕು? ಗೊರಕಿ ಹೊಡೆದ್ ಕಡಿಮೆ ಆಗ್ಬೇಕು. ಈಗ 45 ವರ್ಷ ಆದಮೇಲೆ ನಮ್ಮ ಶ್ವಾಸನಳಿಯಲ್ಲಿ ಸುತ್ತಮುತ್ತಲು ಇರುವಂತಹ ಮಾಸಖಂಡಗಳು ಕೆಲವೊಂದ್ಸತಿ ನಿಶಕ್ತಿಗೊಳ್ತಾವೆ. ಈ ರೀತಿ ಮಾಸಖಂಡಗಳು ನಿಶಕ್ತಗೊಂಡಾಗ ಅವುಗಳು ಏನಾಗ್ತವೆ, ಮುಚ್ಚಿಕೊಳ್ಳುವಂತಹ ಒಂದು ಪ್ರವೃತ್ತಿ ಏನಿರ್ತದೆ ಅದು ಹೆಚ್ಚಾಗ್ತದೆ. ಆ ರೀತಿ ಶ್ವಾಸನಳಿ ಮುಚ್ಚಿಕೊಳ್ಳುವುದರಿಂದ ನಮಗೆ ನಾವು ಉಸಿರು ಹೊರಗೆ ಬಿಡುವಾಗ ನಮಗೆ ಒಂದು ಶಬ್ದ ಬರ್ತದೆ, ಅದಕ್ಕೆ ನಾವು ಗೊರಕೆ ಅಂತ ಹೇಳ್ತೀವಿ. ಸೊ ಗೊರಕೆ ಕಾಮನ್ ಆಗಿ ಅಂದರೆ ಸಾಮಾನ್ಯವಾಗಿ ಎಲ್ಲರಲ್ಲಿ ಇರ್ತದೆ, ಸ್ವಲ್ಪ ಇಲ್ಲ ಸ್ವಲ್ಪ ಗೊರಕೆ ಇದ್ದೇ ಇರ್ತದೆ. ಅದು ಯಾಕಂದರೆ ನಾವು ಉಸಿರಾಡುವಾಗ ಶ್ವಾಸನಳಿ ಸ್ವಲ್ಪ ಮಟ್ಟಿಗೆ ಮುಚ್ಚುವುದರಿಂದ ಅದು ಗೊರಕೆ ಉಂಟಾಗ್ತದೆ. ಆದರೆ ಆ ಗೊರಕೆಯಲ್ಲಿ ಯಾರಿಗೆ ಉಸಿರಾಟದ ತೊಂದರೆ ಇದೆ, ಯಾರಿಗೆ ಆ ಆಮ್ಲಜನಕದ ಕೊರತೆ ಉಂಟಾಗ್ತದೆ ಅನ್ನೋದನ್ನು ನಾವು ಕಂಡುಹಿಡಿದು ಅದಕ್ಕೆ ಮಾತ್ರ ಅದಕ್ಕೆ ಚಿಕಿತ್ಸೆ ಇರ್ತದೆ. ಅದು ಬಿಟ್ಟರೆ ಗೊರಕೆಗೆ ಮೇನಾಗಿ ಚಿಕಿತ್ಸೆ ಅಂದರೆ ನಾವು ಪೊಸಿಷನ್ ಥೆರಪಿ ಅಂತ ಏನು ಹೇಳಿದ್ವಿ, ಯಾವ ಒಂದು ನೀವು ಯಾವ ಅವಸ್ಥೆಯಲ್ಲಿ ಮಲಗಿರ್ತೀರಿ ಅಥವಾ ಬಲಗಡೆ ಅಥವಾ ಎಡಗಡೆ ಮಲಗಿದಾಗ ಯಾವಾಗ ನಿಮಗೆ ಗೊರಕೆಗಳು ಕಡಿಮೆ ಆಗ್ತಾವೆ ಅನ್ನೋದು ಕೂಡ ಆ ಪರೀಕ್ಷೆಯಲ್ಲಿ ಕಂಡು ಬರ್ತದೆ. ಆ ಥರ ಮಾಡೋದರಿಂದ ಮಾಡ್ಬೋದು. ಅಥವಾ ಕೆಲವೊಂದು ಗೊರಕೆಗೆ ಕಾರಣಗಳಂದರೆ ಮೂಗಲ್ಲಿ ಕೆಲವೊಂದು ಸತಿ ದುರ್ಮಾಂಸ ಬೆಳೆದಿರೋದಾಗಲಿ ಅಥವಾ ನಮ್ಮ ಅಪ್ಪರ್ ಏರ್ವೆ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಮೇಲಿನ ಭಾಗದ ಶ್ವಾಸನಳಿಯಲ್ಲಿ ಏನಾದರೂ ಕೊಳವೆಯಲ್ಲಿ ಸಿಕ್ಕದಾಗಿರುವುದಾಗಲಿ ಅಥವಾ ನಮ್ಮ ತೂಕ ತುಂಬ ಹೆಚ್ಚಿಗೆ ಇದ್ದರೆ ತೂಕವನ್ನು ಕಡಿಮೆ ಮಾಡೋದರಿಂದಾಗಲಿ ಕೂಡ ನಾವು ಈ ಗೊರಕೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಅಪಾಯ ಇದೆಯೋ ಇಲ್ಲೋ ಅನ್ನೋದನ್ನ ನಾವು ಆ ಪರೀಕ್ಷೆ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಅಥವಾ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗ್ತದೆ ಇಲ್ಲೋ ಅನ್ನೋದನ್ನ ನೋಡಿದಾಗ ಮಾತ್ರ ಅದು ಗೊತ್ತಾಗ್ತದೆ. ಅಲ್ಲಿವರೆಗೂ ಅದ್ರ ಬಗ್ಗೆ ರೋಗಿಗೂ ಕೂಡ ಗೊತ್ತಿರೋದಿಲ್ಲ ಮತ್ತು ಮನೆಯವ್ರಿಗೂ ಕೂಡ ಗೊತ್ತಿರೋದಿಲ್ಲ ಮತ್ತು ವೈದ್ಯರಿಗೂ ಕೂಡ ಗೊತ್ತಿರೋದಿಲ್ಲ. ಯಾಕಂದ್ರೆ ಇದೆಲ್ಲ ಆಗುವುದು ಕೇವಲ ನಿದ್ರಾವಸ್ಥೆಯಲ್ಲಿ ಇರೋದ್ರಿಂದ ಈ ಒಂದು ರೋಗವನ್ನು ಆ ಪರೀಕ್ಷೆ ಮಾಡೋದ್ರಿಂದ ಮಾತ್ರ ನಾವು ಪತ್ತೆ ಹಚ್ಚಲಾಗ್ತದಂತ. ಹಲೋ ಹಲೋ ಹಲೋ ನಮಸ್ತೆ. ನಮಸ್ತೆ, ಕೇಳಿ. ಬೆಳಗಾವಿ ಜಿಲ್ಲೆ ರಾಮದುರ್ ತಾಲೂಕು ಕಟ್ಕೋಯಿಂದ ಗಂಗಪ್ಪ ಸಿದ್ದನಗೌಡ ಮಾತಾಡುತ್ತೆ. ಗಂಗಪ್ಪ ಅವರೇ, ಕೇಳಿ, ಪ್ರಶ್ನೆ ಕೇಳಿ. ಈ ಗೊರಕೆ ಹೊಡೆಯೋದ್ರಿ, ಅವ ಮನ್ಕೊಂಡಿರ್ತಾನೆ, ಮನ್ಕೊಂಡು ಒಂದು 10-15-20 ಮಿನಿಟಿಗೆ ಅಂತಂತಂದ್ರೆ ಗೊರಕೆ ಹೊಡಿತಾನ, ಅದಿನ ಸ್ಮೋಕಿಂಗಿಂದ ಕಟ್ಟಿವಿ ಬೆನ್ನೂರು ಎಲ್ಲಪ್ಪ ಅಂತೇಳಿ ನಮ್ಮ ಗೆಳೆಯರಿ, ಅವ ಮಕ್ಕೊಂಡ ತಕ್ಷಣ ಇದಕ್ಕೆ ಏನೇ ಸ್ಮೋಕ್ ಮಾಡೋದ್ರಿಂದ ಕತ್ತು ಸ್ಮೋಕ್ ಮಾಡಿ ಮಾಡಿರ್ತಾರ, ಆದ್ರೆ ಯಾಕೋ ಏನು ಆಹಾರದ ಏನು ಆಮ್ಲಜನಕದ ಕೊರತೆ ಅನ್ಬೇಕ್ರಿ. ಈಗ ಗೊರಕೆ ಹೊಡೆಯೋದಕ್ಕೆ ಕಾರಣಗಳು ಈಗಾಗಲೇ ನಾ ತಿಳಿಸಿದ ಹಾಗೆ ತುಂಬಾ ಇದಾವೆ, ಅದರಲ್ಲಿ ಸ್ಮೋಕಿಂಗ್ ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಸ್ಮೋಕಿಂಗ್ ಭಾಳ ಮಾಡೋದ್ರಿಂದನೂ ಕೂಡ ಅಥವಾ ಧೂಮಪ್ರಾಣ ಮಾಡೋದ್ರಿಂದ ನಮ್ಮ ಮಾಂಸಖಂಡಗಳು ವೀಕ್ ಆಗ್ತವೆ, ಆ ಥರ ಮಾಂಸಖಂಡಗಳು ನಿಷ್ಕ್ರಿಯವಾದಾಗ ಶ್ವಾಸ ಸ್ತಂಭನ ಅಂತೀನಿ ನಾನೇನು ಆಲ್ರೆಡಿ ನಿಮಗೆ ಅದರ ಬಗ್ಗೆ ಡೀಟೇಲ್ಸ್ನ ಹೇಳಿದೆ, ಆ ಥರ ಶ್ವಾಸನಳಿ ಮುಚ್ಚಿಕೊಳ್ಳೋದಾಗಲಿ ಅಥವಾ ನಮ್ಮ ಉಸಿರಾಟದ ತೊಂದರೆಗಳು ಆಗುವುದು ಕೂಡ ಹೆಚ್ಚಾಗಿರ್ತದೆ. ಸೊ ಅದನ್ನು ಧೂಮಪಾನವನ್ನು ಕಡಿಮೆ ಮಾಡೋದರಿಂದ ಈ ಒಂದು ತೊಂದರೆಗಳನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಅಥವಾ ಅದರ ಜೊತೆಗೆ ಅವ್ರದ್ದು ದೇಹದ ತೂಕ ಅವರ ಎತ್ತರಕ್ಕೆ ನಾವು ಇದು ಮಾಡಿದಾಗ ತುಂಬ ಹೆಚ್ಚಾಗಿರೋದ್ರಿಂದ ಆ ಥರ ಏನಾದ್ರು ಇದೆಯಾ ಅಂತ ನೋಡಿಕೊಂಡು ಅವರ ತೂಕ ಕಡಿಮೆ ಇಳಿಸೋದ್ರಿಂದನೂ ಕೂಡ ನಾವು ಗೊರಕೆ ಪ್ರಮಾಣಗಳನ್ನು ಕಡಿಮೆ ಮಾಡ್ಬೋದು. ವೈದ್ಯರ ಹತ್ರ ನಾವು ಸಂಪರ್ಕಿಸಿದೀವಿ ರಾಮದುರ್ಗ ತಾಲೂಕು ಇಲ್ಲಿ ಕುಲಗೋಡ ಕಡೆ ರೀ, ಏನಿಲ್ಲ ಕೆಲವೊಂದು ದಿವಸಕ್ಕೆ ಅವ್ರ ಆಹಾರಗಳ ಮೇಲೆ ಆಗ್ತೈತಿ, ಕೆಲವೊಂದು ಹವಾಮಾನದ ಮೇಲೆ ಆಗ್ತೈತಿ, ಅದು ಸ್ಮೋಕ್ ಮಾಡೋದ್ರಿಂದ ಏನಂತಲ್ಲ ಔಷಧಗಳಿಗೆ ನಿವಾರಣೆ ಆಕತ್ತಂತಾರ, ಆದ್ರೆ ಇನ್ನೊಬ್ಬವ ಅವ ಸ್ಮೋಕನು ಮಾಡೋದಿಲ್ಲ ರೀ, ಆದ್ರೆ ಅವನು ಗೊರಕೆ ಹೊಡಿತಾನೆ. ಅದೇ ಈಗ ಗೊರಕೆ ಹೊಡೆಯುವ ಸಂಖ್ಯೆಯಲ್ಲಿ ಕೇವಲ 40% ಜನರಿಗೆ ಮಾತ್ರ ಈ ತೊಂದರೆ ಇರ್ತದೆ. ಈ ಒಂದು 100 ಜನ ಗೊರಕೆ ಹೊಡೆದ್ರೆ ಆ 100 ಜನಕ್ಕೂ ಕೂಡ ಈ ಒಂದು ಉಸಿರಾಟದ ತೊಂದರೆ ಇರೋದಿಲ್ಲ. ಗೊರಕೆ ಹೊಡೆಯುವುದು ಯಾವಾಗಲೂ ಅದೊಂದು ರೋಗ ಅಂತಲ್ಲ, ಗೊರಕೆಯಲ್ಲಿ ಉಸಿರಾಟದ ತೊಂದರೆಯಾಗಿ ಆಮ್ಲಜನಕದ ಕೊರತೆ ಆದರೆ ಮಾತ್ರ ಅದಕ್ಕೆ ನಾವು ರೋಗ ಅಂತ ಹೇಳ್ತೀವಿ. ಇಲ್ಲ ಅಂತಂದರೆ ಗೊರಕೆಯು ಕೂಡ ಒಂದು ನಮ್ಮ ಡೇ ಟು ಡೇ ಆ್ಯಕ್ಟಿವಿಟಿಯಲ್ಲಿ ಇರುವಂಥ ಒಂದು ಅದು ಒಂದು ಕಾಂಪೊನೆಂಟೇ ಅದು ಅದರೊಳಗಿದ್ದಂತೆ. ಅದರಲ್ಲಿ ಆಕ್ಸಿಜನ್ ಅಥವಾ ಆಮ್ಲಜನಕದ ಕೊರತೆ ಆದರೆ ಮಾತ್ರ ಅದನ್ನು ನಾವು ರೋಗ ಅಂತ ಹೇಳ್ತೀವಿ. ಅವರು ನಮ್ ಜೊತೆ ಇರ್ತಾರೆ, ಮನಗುದ ಕಷ್ಟ ರೀ ಅವ್ರ ಜೊತೆ ನಾವು ಇರೋದು. ಸರಿ ಸರಿ, ಈಗ ಡಾಕ್ಟರ್ ಹೇಳ್ತಾ ಇದ್ದಾರೆ ಈಗ ಅವ್ರಿಗೆ ಅಷ್ಟು ಜೋರು ಇದ್ರೆ ನೀವು ಕೆಲವೊಂದು ನಮ್ಮ 12 ನಂಬರ್ OPD SDM ಅಲ್ಲಿ ಅವ್ರನ್ನ ಕರ್ಕೊಂಡು ಬನ್ನಿ, ಅದಕ್ಕೆ ಬೇರೆ ಬೇರೆ ಪರೀಕ್ಷೆಗಳಿದಾವೆ ಅವನ್ನೆಲ್ಲ ಮಾಡಿಸಿದಾಗ ಅದು ಯಾಕೆ ಅಷ್ಟು ಜೋರು ಇದೆ ಅಂತ ನೋಡಿ ಅದಕ್ಕೆ ಚಿಕಿತ್ಸೆ ಕೊಟ್ಟರೆ ಕಡಿಮೆ ಆಗ್ತದೆ. ಎಸ್ ಸರ್. ಓಕೆ, ಹಲೋ, ನಮಸ್ತೆ. ಹಲೋ ಹಲೋ, ಯಾರು ಮಾತಾಡೋದು? ರಾಯಬಾಗದಿಂದ ಭೀಮರಾವ್ ಕೊಕ್ಕಟೆ ಮಾತಾಡಿದ್ರಿ. ಹೇಳ್ರಿ ಭೀಮರಾವ್ ಅವರೇ, ಏನ್ ಪ್ರಶ್ನೆ ಕೇಳಿ ಡಾಕ್ಟರ್ಗೆ. 60 ವರ್ಷನ ಯಾರ್ರಿ ಗಂಡ ಮಗ ರೀ, ಅವ ಗೊರಕೆ ಹೊಡಿತಾನ್ರಿ, ಮತ್ತೆ 4-5 ಸೆಕೆಂಡ್ ಜಪ್ಪಾರ ಆಡ್ತಾನ್ರಿ ರಾತ್ರಿ ಗೊರಕೆ ಹೊಡಿತಾನ್ರಿ. ಅದೇ ಈಗ ಗೊರಕೆ ಹೊಡೆಯುವಾಗ ಮಧ್ಯೆ ಮಧ್ಯೆ ಅದು ಉಸಿರು ಕಟ್ಟುವುದು ಅಥವಾ ಉಸಿರು ನಿಂತಹ ಒಂದು ಸನ್ನಿವೇಶಗಳನ್ನು ಅವರ ಮನೆಯವರು ನೋಡಿದರೆ ಅದು ಒಂದು ಗಂಭೀರವಾದಂತಹ ತೊಂದರೆ ಅಂತ ನಾವು ಪರಿಗಣಿಸಬೇಕಾಗ್ತದೆ. ಸೊ ಅದಕ್ಕೆ ನಾನು ಆಲ್ರೆಡಿ ಹೇಳಿದ ಹಾಗೆ ಸ್ಲೀಪ್ ಸ್ಟಡಿ ಅಥವಾ ಪಾಲಿಸೋಮ್ನೋಗ್ರಫಿ ಅಂತ ಏನು ಹೇಳ್ತೀವಿ ಅಂದರೆ ನಿದ್ರೆಯಲ್ಲಿ ಮಾಡುವಂಥ ಪರೀಕ್ಷೆಯನ್ನು ಮಾಡಬೇಕಾಗ್ತದೆ. ಆ ಥರ ಉಸಿರು ಕಟ್ಟೋದ್ರಿಂದ ಅವರ ದೇಹದಲ್ಲಿ ಆಮ್ಲಜನಕದ ಪ್ರಮಾಣ ತುಂಬ ಕಡಿಮೆಯಾಗಿ BP ಶುಗರು ಇವೆಲ್ಲ ಪ್ರಾಬ್ಲಮ್ಗಳು ಬರುವಂಥ ಒಂದು ಸಂಭವ ಹೆಚ್ಚಿಗೆ ಇರ್ತದೆ. ಅದಕ್ಕೆ ಆದಷ್ಟು ಬೇಗ ಅವರಿಗೆ ಆ ಪರೀಕ್ಷೆ ಮಾಡಿಸಿ ಅದಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳೋದು ತುಂಬ ಅತ್ಯವಶ್ಯಕವಾಗಿರ್ತದೆ. ಹಲೋ ಹಲೋ, ಸೂರ್ಯಕಾಂತ್ ಜೀ ನಮಸ್ತೆ. ನಮಸ್ತೆ, ನಾ ವಿಜಯಕುಮಾರ್ ಹಿರೇಮಠ. ವಿಜಯಕುಮಾರ್ ಪ್ರಶ್ನೆ ಮಾತಾಡಿದ್ರಿ. 50 ವಯಸ್ಸಿಗ ಅವ್ರ ಗೊರಕೆ ಬಹಳ ಹೊಟ್ಟೆ ರಾತ್ರಿ, ಗೊರಕೆ ಎಲ್ಲಾರು ಹೊಡೆದೇ ಹೊಡಿತಾರೆ ಸಾಮಾನ್ಯವಾಗಿ ಇರುವಂತದ್ದು. ಆದ್ರೆ ಗೊರಕೆ ವೇಳೆ ಅಂದ್ರೆ ನಿದ್ರೆ ಮಾಡ್ತಾ ಇರ್ಬೇಕಾದ್ರೆ ಉಸಿರಾಟದ ತೊಂದರೆ ಇದೆಯಾ ಅನ್ನೋದು ಇವತ್ತಿನ ವಿಷಯ. ಈಗ ಗೊರಕೆ ಹೊಡೆಯೋದ್ರ ಜೊತೆಗೆ ಅವ್ರಿಗೆ ಬೆಳಗಿನ ಹಗಲಿನ ಹೊತ್ತಿನಲ್ಲಿ ಕೂತಲ್ಲೇ ನಿದ್ದೆ ಮಾಡೋದಾಗ್ಲಿ, ಅಥವಾ ಅವ್ರಿಗೆ ಬೆಳಗ್ಗೆ ಎದ್ದಾಗ ನಂದ ನಿದ್ದೆ ಪೂರ್ಣ ಆಗಿಲ್ಲ ಅನ್ನುವಂತಹ ಒಂದು ಫೀಲಿಂಗ್ ಇರೋದಾಗ್ಲಿ, ಅಥವಾ ರಾತ್ರಿ ಪದೇ ಪದೇ ಅವರು ಮೂತ್ರ ಕೇಳೋದಾಗ್ಲಿ, ಅಥವಾ ಅವರ ಕುತ್ತಿಗೆಯಲ್ಲಿ ಒಂದಿನೊಮ್ಮೆ ಉಸಿರು ಕಟ್ಟಿರುವಂತಹ ಒಂದು ಫೀಲಿಂಗ್ ಇರೋದಾಗ್ಲಿ, ಈ ತರ ಒಂದು ತೊಂದರೆಗಳು ಇದ್ದಾಗ ಅವರಿಗೆ ಉಸಿರಾಟದ ತೊಂದರೆ ಆ ಗೊರಕೆಯಲ್ಲಿ ಇದೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಆ ಥರ ಏನಾರು ಅವರಿಗೆ ತೊಂದರೆಗಳಿದ್ರೆ ಅದಕ್ಕೆ ಆ ಪರೀಕ್ಷೆಯನ್ನು ಮಾಡಿಸಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವುದು ಉತ್ತಮ ಅಂತ. ಅದೇ ಅದು ಗೊರಕೆ ಸಾಮಾನ್ಯವಾಗಿ ಎಲ್ಲರಿಗೂ ಇರ್ತದೆ, ಬಟ್ ಅದರಲ್ಲಿ ಉಸಿರಾಟ ತೊಂದರೆ ಇದೆಯೋ ಇಲ್ಲ ಅನ್ನೋದನ್ನು ಪರೀಕ್ಷೆ ಮಾಡುವುದೇ ಅತ್ಯಂತ ಅವಶ್ಯಕವಾದಂತಹ ವಿಷಯ ಇವತ್ತಿಂದು. ಹಲೋ ಹಲೋ ಹಲೋ ಹೇಳಿ. ಹಾ ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡಿದ್ರಿ? ನಾವು ಧಾರವಾಡದಿಂದ ನಿವೇದಿತಾ ಹಿರೇಮಠ. ಹೇಳಿ ನಿವೇದಿತಾ. ಮೇಡಮ್ ಅವರ ಡಾಕ್ಟರ್? ಹಾ ಹೇಳಿ ಮೇಡಮ್. ಡಾಕ್ಟರ್ ಕೇಳ್ತಾ ಇದ್ದಾರೆ. ನಮಸ್ಕಾರ. ನಮಸ್ತೆ ಹೇಳಿ ಮೇಡಮ್. ಸರ್ ನಮಗೆ ಅದು ಗೊರಕೆ ಜಾಸ್ತಿ ಬರ್ತೈತ್ರಿ ಮಲಗಿದಾಗ. ಅದೇ ಗೊರಕೆ ಬರೋದು ಮಲಗಿದಾಗ ಮೇಡಮ್. ಆದ್ರೆ ಅಂದ್ರೆ ಸರ್ ಅದು ರಾತ್ರಿ ಪದೇ ಪದೇ ಎಚ್ಚರಾಗೋದ್ರಿ, ಆಮೇಲೆ ಉಸಿರುಗಟ್ಟದಂಗಾಗಿ ಕೆಮ್ಮು ಬರ್ತದ್ರಿ. ಈಗ ಈ ರೀತಿ ತೊಂದರೆಗಳಾಗೋದಕ್ಕೆ ನಾವೇ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿ ಇವತ್ತಿಂದ ಏನು ವಿಷಯ ಇದೆ ಅದೇ ತೊಂದರೆನೇ ನಿಮಗಿರೋದು. ಸೊ ಅದರ ಜೊತೆಗೆ ನಿಮಗೇನಾದರೂ ಅಸ್ತಮಾ ತೊಂದರೆ ಇದೆಯಾ ಅಥವಾ ಅಸಿಡಿಟಿ ತೊಂದರೆ ಆಮ್ಲತೆ ತೊಂದರೆ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಕುಲಂಕುಷವಾಗಿ ಪರೀಕ್ಷೆಗಳನ್ನು ಮಾಡಬೇಕಾಗ್ತದೆ. ಆ ಥರ ಮಾಡಿದಾಗ ನಿಮಗೆ ಕೇವಲ ಇದು ಗೊರಕೆಗೆ ಸಂಬಂಧಪಟ್ಟಂಥ ಉಸಿರಾಟದ ತೊಂದರೆಯೋ ಅಥವಾ ಕೆಲವೊಂದು ಸತಿ ರಾತ್ರಿ ಈ ಒಂದು ಚಳಿ ವಾತಾವರಣದಲ್ಲಿ ಅಸ್ತಮಾ ತೊಂದರೆ ಹೆಚ್ಚಿಗೆ ಆದಾಗೂ ಕೂಡ ಜನರಿಗೆ ಈ ರೀತಿಯಾದಂಥ ತೊಂದರೆಗಳಾಗ್ತಾ ಇರ್ತವೆ. ಸೊ ಅದಕ್ಕೆ ಏನಾದ್ರು ಸಂಬಂಧ ಇದೆ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಅದನ್ನು ನಿಮಗೆ ಕುಲಂಕಷವಾಗಿ ಪರೀಕ್ಷಿಸಿದಾಗ ಮಾತ್ರ ಸಾಧ್ಯವಾಗೋದು. ಹಾಗಿದ್ದರೆ ನೀವು ನಮ್ಮದು 12 ನಂಬರ್ OPD SDMಅಲ್ಲಿ ಬಂದು ಸಂದರ್ಶಿಸಿದಾಗ ನಾವು ಅದಕ್ಕೆ ಸೂಕ್ತವಾದಂಥ ಪರಿಹಾರನ್ನು ಹೇಳಿಕೊಡ್ಲಾಗ್ತದೆ. ಸರ್ ಇದರಿಂದ ಹೃದಯಕ್ಕೆ ಏನು ತೊಂದರೆ ಆಗಲ್ಲರಿ? ಹೃದಯ ತೊಂದರೆ ಆಗಲಿಕ್ಕೆ ಈ ರೋಗದ ತೀವ್ರತೆ ಎಷ್ಟಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಸ್ವಲ್ಪ ಮಟ್ಟಿಗೆ ಇದ್ದಾಗ ಕೂಡ ಏನು ತೊಂದರೆ ಇರೋದಿಲ್ಲ, ಬಟ್ ರೋಗದ ತೀವ್ರತೆ ಎಷ್ಟಿದೆ, ರೋಗ ಇದೇ ಇಲ್ಲ ಅನ್ನೋದನ್ನೇ ಹೇಳೋದು ತುಂಬ ಕಷ್ಟ. ಆಗ ರೋಗ ತೀವ್ರತೆಯನ್ನು ಹೇಳಬೇಕಂದ್ರೆ ಆ ಪರೀಕ್ಷೆಯನ್ನು ಮಾಡಲೇಬೇಕಾಗ್ತದೆ. ಸರ್ ಇದಕ್ಕೆ ಮತ್ತೆ ನೀವು ಔಷಧಿ ಅದು ಇಲ್ಲ ಅಂತ ಹೇಳಿದ್ರಿ. ಹೌದು. ಅಂದ್ರೆ ಯಾವನ ಪ್ರಾಣಾಯಾಮ ಇಂಥದ್ದು ಏನಾದರೂ ಮಾಡಿದ್ರೆ ಕಡಿಮೆ ಆಗ್ಬೋದ್ರಿ? ಅಲ್ಲ, ಫಸ್ಟ್ ನಿಮಗೆ ತೊಂದರೆ ಇದೆಯೋ ಇಲ್ಲ ಅನ್ನೋದನ್ನು ಮೊದಲೇ ನಿರ್ಧಾರ ಮಾಡೋಣ. ಪರೀಕ್ಷೆ ತೊಂದರೆ ಇದೆ ಅಂದ್ರೆ ಮಾತ್ರ ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳನ್ನು. 10 ವರ್ಷದಿಂದ ಸರ್ ನಮಗೆ ಎರಡನೇ ಮಗು ಜನದಿಂದ ಇದೆ ಚಲವಾಗಿತ್ರಿ. ಆಯ್ತು, ನೀವು ಒಂದ್ಸತ ಬನ್ನಿ ಅಲ್ಲಿ ನಾವು ಪರೀಕ್ಷೆ ಮಾಡೋಣ ಅಂತ. ಈಗ ಸಾಮಾನ್ಯವಾಗಿ ಕೆಮ್ಮು ಕಫ ನೆಗಡಿ ಅಥವಾ ಈ ತರ ಅಸ್ತಮಾ ಪ್ರಾಬ್ಲಮ್ ಇದ್ದಾಗಲೂ ಸ್ವಲ್ಪ ತೊಂದರೆ ಇದ್ದೇ ಇರುತ್ತೆ ಅಲ್ಲ ಡಾಕ್ಟರ್? ಹಾಂ, ಇದು ನಾವು ಎಸ್ಪೆಷಲಿ ಹೇಳಬೇಕಂದ್ರೆ ಅಪ್ಪರ್ ರೆಸ್ಪಿರೇಟ್ರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಥವಾ ಮೂಗು ಅಥವಾ ಸರ್ದಿ ಏನು ನೆಗಡಿ ಏನು ಹೇಳ್ತೀವಿ ಆ ಥರ ಇದ್ದಾಗ ಮೂಗಿನಲ್ಲಿ ಸ್ವೆಲ್ಲಿಂಗ್ ಅಥವಾ ಬಾವು ಬಂದಿರ್ತದೆ, ಗಂಟಲಲ್ಲಿ ಕೂಡ ಬಾವು ಇರ್ತದೆ. ಆ ಟೈಮಲ್ಲಿ ನಮಗೆ ಈ ಗೊರಕೆಗಳು ಹೆಚ್ಚಾಗೋದು ಸಾಮಾನ್ಯವಾಗಿರ್ತದೆ. ಯಾರಿಗೆ ಇದು ಅತ್ಯಂತ ಮೈಲ್ಡ್ ಆಗಿರ್ತದೆ ಇನಿಷಿಯಲ್ ಸ್ಟೇಜಲ್ಲಿ ಇರ್ತದೆ, ಅವ್ರಿಗೆ ಈ ಒಂದು ನೆಗಡಿ ಕೆಮ್ಮು ಅಥವಾ ಈ ಥರ ಗಂಟಲದ ಇನ್ಫೆಕ್ಷನ್ ಆದಾಗ ಆ ಬಾವು ಬಂದಾಗ ಆ ಮೈಲ್ಡ್ ಇರೋದು ಮಾಡ್ರೇಟ್ ಆಗ್ತದೆ. ಸೊ ಆವಾಗ ಈ ಒಂದು ತೊಂದರೆಯ ತೀವ್ರತೆ ಹೆಚ್ಚಾಗೋದ್ರಿಂದ ಅದರ ಬಗ್ಗೆ ನಮಗೆ ಹೆಚ್ಚಿನ ಒಂದು ತೊಂದರೆಗಳು ಕಾಣಿಸ್ಕೊಳ್ತಾವೆ. ಸೊ ಆ ಟೈಮಲ್ಲಿ ಪರೀಕ್ಷೆ ಮಾಡೋದಕ್ಕಿಂತ ಆ ನೆಗಡಿ ಕೆಮ್ಮು ಅವೆಲ್ಲ ಕಡಿಮೆ ಆದಾಗ ಪರೀಕ್ಷೆಗಳನ್ನು ಮಾಡಿದಾಗ ನಮ್ಗೆ ಅದರ ತೀವ್ರತೆಯ ನಿಖರತೆ ಅತ್ಯಂತ ಚೆನ್ನಾಗಿ ಗೊತ್ತಾಗ್ತದೆ. ಹೌದಲ್ಲ, ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಸರ್ ಹೇಳಿ ಸರ್. ನೀವು ಮಿಷಿನ್ ಬಳಸ್ಬೇಕಂತ ಹೇಳಿದ್ರೆ ತೊಂದರೆ ಇದ್ದವ್ರಿಗೆ. ಹೌದು ಸರ್. ಅದು ಏನಂದ್ರೆ ಲೈಫ್ ಲಾಂಗ್ ಬಳಸ್ಬೇಕಾಗ್ತದೆ ಅವರು. ಈಗ ನಾನು ಹೇಳಿದ ಹಾಗೆ ಅದಕ್ಕೆ ತುಂಬಾ ಕಾರಣಗಳಿದಾವೆ. ಯಾವುದೇ ಒಂದು ಕಾರಣವನ್ನು ನಾವು ಕಂಡು ಹಿಡಿದು ಆ ಕಾರಣಕ್ಕೆ ಪರೀಕ್ಷೆ ಟ್ರೀಟ್ಮೆಂಟ್ ಮಾಡಿದಾಗ, ಅಂದರೆ ಕೆಲವೊಬ್ಬರಿಗೆ ನಾನು ಹೇಳಿದ ಹಾಗೆ ಮುಖದ ಮತ್ತು ಗದ್ದದ ಭಾಗದ ಕೆಲವೊಂದು ಮೂಳೆಯ ಅಬ್ನಾರ್ಮಲಿಟಿ ಅಂತ ಹೇಳ್ತೀವಿ, ಅದರ ಒಂದು ತೊಂದರೆ ಇದ್ದಾಗ ಅದನ್ನು ನಾವು ಸರ್ಜಿಕಲ್ ಟ್ರೀಟ್ಮೆಂಟ್ ಕೆಲವೊಂದು ಶಸ್ತ್ರಚಿಕಿತ್ಸೆ ಮಾಡೋದರಿಂದ ಸರಿಪಡಿಸೋದ್ರಿಂದ ಅವರಿಗೆ ಅದನ್ನು ನಾವು ಸಂಪೂರ್ಣವಾಗಿ ಚಿಕಿತ್ಸೆ ಮಾಡ್ಬೋದು. ಆದರೆ ಯಾರಿಗೆ 60 ವರ್ಷದ ಮೇಲೆ ಬರ್ತದೋ, ಯಾರಿಗೆ ಆ ರೀತಿ ಆದಂಥ ಯಾವುದೇ ತೊಂದರೆಗಳು ಇರೋದಿಲ್ಲವೋ, ಸೊ ಅಂತಹ ಒಂದು ತೊಂದರೆ ಇದ್ದಾಗ ಅವರಿಗೆ ನಾವು ಅದನ್ನ ಲೈಫ್ ಲಾಂಗ್ ಆಗಿ ಅಡ್ವೈಸ್ ಮಾಡ್ತೀವಿ. ಮತ್ತು ಇನ್ನು ಅದನ್ನ ಅಫೋರ್ಡ್ ಮಾಡ್ಲಿಕ್ಕೆ ಎಲ್ಲರ ಕಡೆಯಿಂದ ಅಂದ್ರೆ ತೊಂದರೆ ಇದ್ದವ್ರಿಗೆ ಎಲ್ಲರಿಗೂ ಅದು ಅಂದ್ರೆ ಅದು ಪ್ರೈಸ್ ಆಯ್ತು ಸಮಥಿಂಗ್ ಕರೆಂಟ್ ಎಲ್ಲ ಹಿಂಗೆ ಅದೇನು ಹಿಂಗೆ ಅಫೋರ್ಡ್ ಆಗ್ಲಿಕ್ಕೆ ಮಾಡ್ಲಿಕ್ಕೆ ಆಗ್ತದ ಅಂತ. ಹೌದು ಸರ್, ಅದನ್ನ ಮನೆಯಲ್ಲೇ ಉಪಯೋಗಿಸಿಕೊಳ್ಳುವ ಹಾಗೆ ಡಿಸೈನ್ ಮಾಡಿದ್ದಾರೆ. ಅದನ್ನ ನಾವು ಕರೆಂಟಿಗೆ ಅಂದ್ರೆ ಅದನ್ನ ಸ್ವಿಚ್ ಆನ್ ಮಾಡಿದ ತಕ್ಷಣ ಅದನ್ನ ಮುಖಕ್ಕೆ ಹಾಕೊಂಡ್ರೆ ಅಪ್ರಾಕ್ಸಿಮೇಟ್ ಏನದ ಪ್ರೈಸ್ ಹೇಳ್ಬೋದು ಸರ್ ಏನದ ಇಲ್ಲ ಆ ಮಷಿನ್ದು ಯಾವ ರೀತಿಯಾದಂತಹ ಮಷಿನ್ ತಗೋತೀವಿ ಅನ್ನೋದ್ರ ಮೇಲೆ ಇರ್ತದೆ, ಅದರ ತೀವ್ರತೆ ಮೇಲೆ ಕೂಡ ಇರ್ತದೆ. ಅದು ನಿಮಗೆ 30,000-40,000 ಆಗ್ಬೋದು. ಬಟ್ ಆತರ ಒಂದು ಉಪಯೋಗ ಮಾಡೋದ್ರಿಂದ ನಿಮಗೆ ಆ ಮುಂದೆ ಆಗುವಂತ ತೊಂದರೆಗಳನ್ನ ತಪ್ಪಿಸ್ಬೋದು. ಈಗ ಅದರಿಂದ ಹೃದಯ ನಿಷ್ಕ್ರಿಯತೆ ಆದರೆ ಅದಕ್ಕೆ ಆಗುವಂತಹ ಖರ್ಚು ವೆಚ್ಚಗಳು ಇದಕ್ಕೆ ಈ ಮಷಿನ್ಗಿಂತ ಹೆಚ್ಚಾಗಿರ್ತದೆ. ಅದನ್ನ ತಪ್ಪುದಕ್ಕೋಸ್ಕರವಾಗಿ ಈ ಮಷಿನ್ ನಾವು ಖರೀದಿ ಮಾಡಿ ಅದಕ್ಕೆ ಉಪಯೋಗಿಸಬೇಕಾಗ್ತದೆ. ಯಾವುದೇ ರೀತಿಯಾದಂತ ಔಷಧಿ ಇಲ್ಲೇ ಇಲ್ಲ ಸರ್, ಯಾಕಂದ್ರೆ ಅದು ಕೇವಲ ಉಸಿರು ಕಟ್ಟುವುದು ಆ ಕೊಲ್ಯಾಪ್ಸ್ ಅಂತ ಏನ್ ಹೇಳ್ತೇವ, ಶ್ವಾಸನಾಳಿ ಸಣ್ಣದಾಗೋದ್ರಿಂದ ಅದನ್ನ ದೊಡ್ಡದು ಮಾಡ್ಬೇಕಂದ್ರೆ ಅದು ಏರ್ ನಿಂದ ಅಂದ್ರೆ ಗಾಳಿಯಿಂದ ಮಾತ್ರ ಅದನ್ನ ನಾವು ಉಬ್ಬಿಸಬಹುದಂತ. ಹಲೋ ಹಲೋ ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ ಹೇಳ್ರಿ. ನಾವು ಬೆಳಗಾವಿ ಕುಂದರ್ಗಿ ಸಾಯಿ ಮುಲ್ಲ ಅಂತ ಹೇಳ್ರಿ. ಪ್ರಶ್ನೆ ಕೇಳಿ. ಹೇಳಿ ಸರ್, ಹೇಳಿ, ಕೇಳಿಸ್ತಾ ಇದೆ ಹೇಳಿ. ಹಾ ಸರ್, ಹಗಲಿನ ನಿದ್ದೆ ಬರುತ್ತೆ, ರಾತ್ರಿನೂ ಬರುತ್ತೆ, ಇದ್ರ ಏನ್ ಸಮಸ್ಯೆ ಇದೆ ಸರ್? ಹಗಲಿ ಕೂಡ ತುಂಬಾ ನಿದ್ದೆ ಬರ್ತದ ನಿಮ್ಗೆ? ಹಾ, ರಾತ್ರಿನ ಅಷ್ಟು ಬರುತ್ತೆ, ಹಗಲಿನ ಅಷ್ಟು. ಬೆಳಿಗ್ಗೆ ಎದ್ದಾಗ ನಿದ್ದೆ ಪೂರ್ಣ ಆಗಿಲ್ಲ ಅಂತ ಇರ್ತದ ತೊಂದ್ರೆ? ಅದೇ, ಯಾವಾಗ ನಿಮ್ಮ ರಾತ್ರಿ ನಿದ್ದೆ ಸಂಪೂರ್ಣವಾಗಿ ಆಗೋದಿಲ್ಲವೋ ಆ ಒಂದು ರೀತಿ ಆ ರೀತಿಯಾದಂತ ತೊಂದರೆ ಇದ್ದಾಗ ಹಗಲು ನಮಗೆ ಹೆಚ್ಚಿನ ನಿದ್ದೆ ಬರುವಂತ ಸಂಭವ ಇರ್ತದೆ. ನಾವು ಸಂಪೂರ್ಣವಾಗಿ ನಿದ್ದೆಯಲ್ಲೇ ಇರ್ತೇವೆ, ಬೆಡ್ ಮೇಲೆ ಇರ್ತೇವೆ, ನಿದ್ದೆ ಮಾಡ್ತಾ ಇರ್ತೇವೆ, ಗೊರಕೆ ಹೊಡಿತಾ ಇರ್ತೇವೆ, ಆದ್ರೇನು ತೃಪ್ತಿದಾಯಕ ನಿದ್ದೆ ಅನ್ನೋದು ಒಂದು ಸ್ಟೇಜ್ ಇರ್ತದೆ ನಮ್ಮ ನಿದ್ದೆಯಲ್ಲಿ. ಒಂದು ಅರೆ ನಿದ್ರೆ ಅಂತ ಹೇಳ್ತೇವೆ, ಇನ್ನೊಂದು ತೃಪ್ತಿದಾಯಕ ಗಾಢವಾದ ನಿದ್ರೆ ಅಂತ ಹೇಳ್ತೇವೆ. ಯಾವ ಮನುಷ್ಯ ಗಾಢವಾದ ನಿದ್ರೆಗೆ ಹೋಗುವುದಿಲ್ಲವೋ ಆ ಒಂದು ಮನುಷ್ಯನಿಗೆ ಬೆಳಗಿನ ಟೈಮ್ನಲ್ಲಿ ಹೆಚ್ಚಿನ ನಿದ್ದೆ ಬರುವಂತಹ ತೊಂದರೆ ಇರ್ತದೆ. ಈ ಥರ ಗಾಢವಾದ ನಿದ್ರೆಗೆ ಹೋಗದೇ ಇರಲಿಕ್ಕೆ ಕಾರಣ ಏನಂದರೆ ಈ ಒಂದು ನಿದ್ರಾವಸ್ಥೆಯಲ್ಲಿ ಶ್ವಾಸಸ್ತಂಭನ ಎಂಬ ತೊಂದರೆ ಕೂಡ ಒಂದು ಕಾರಣ ಆಗ್ತದೆ. ಸೊ ನಿದ್ರಾವಸ್ಥೆಯಲ್ಲಿ ಶ್ವಾಸಸ್ತಂಭನ ಆದಾಗ ಆಮ್ಲಜನಕದ ಕೊರತೆ ಆಯ್ತಂದರೆ ಪದೇ ಪದೇ ನಿಮ್ಮ ಮೆದುಳು ಸ್ಟಿಮ್ಯುಲೇಟ್ ಆಗಿ ನಿಮಗೆ ಅದೇ ಪದೇ ಪದೇ ಅರೆ ನಿದ್ರೆಗೆ ಹೋಗ್ತೀರಿ. ನೀವು ಪೂರ್ಣ ಎಚ್ಚರನೂ ಇರೋದಿಲ್ಲ, ಪೂರ್ಣ ನಿದ್ದೆಯಲ್ಲಿಯೂ ಇರೋದಿಲ್ಲ. ಆ ಒಂದು ಅರೆ ನಿದ್ರಾವಸ್ಥೆಯಲ್ಲಿ ಇರೋದರಿಂದ ನೀವು ಗಾಢವಾದ ನಿದ್ರೆಗೆ ಹೋಗೋದೇ ಇಲ್ಲ. ಅದಕ್ಕೋಸ್ಕರ ನಿಮಗೆ ಹೆಚ್ಚಿನ ನಿದ್ದೆ ಬೆಳಗಿನ ಟೈಮಲ್ಲಿ ಬರಬಹುದು. ಇದು ಒಂದು ಅದಕ್ಕೆ ಕಾರಣ, ಇವತ್ತಿನ ಒಂದು ವಿಷಯದ ಸಂಬಂಧಪಟ್ಟಂಗೆ ಅದಕ್ಕೆ ಒಂದು ಕಾರಣ ಇದೆ. ಬಟ್ ನಿಮಗೆ ಬೆಳಗಿನ ಟೈಮಲ್ಲಿ ನಿದ್ದೆ ಬರಲಿಕ್ಕೆ ಇನ್ನೂ ತುಂಬ ಕಾರಣಗಳಿದ್ದಾವೆ. ಸೊ ಅದನ್ನು ನೀವು ವೈಯಕ್ತಿಕವಾಗಿ ಸಂದರ್ಶಿಸಿದಾಗ ಬೇರೆ ಏನಿರಬಹುದು, ಆದಿದೆಯಾ ಅಥವಾ ಈ ತೊಂದರೆ ಇದೆಯಾ ಅನ್ನೋದನ್ನು ನಿಖರವಾಗಿ ಪತ್ತೆ ಹಚ್ಚಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡಬಹುದು ಅಂತ. ಹಲೋ, ನಮಸ್ಕಾರ ರೀ ಮೇಡಮ್. ನಮಸ್ಕಾರ, ಯಾರು ಮಾತಾಡಿದ್ರಿ? ನಾವು ಕುಸ್ಲಿ ತಾಲೂಕು ಚಳಗೇರಿಯಿಂದ ಮಲ್ಲಪ್ಪ ಶೆಟ್ರಿ ಮೇಡಮ್ ಮಾತಾಡೋದು. ಹೇಳ್ರಿ ಶೆಟ್ರಿ, ಏನ್ ಪ್ರಶ್ನೆ ಕೇಳಿ? ನಮ್ಗೆ ಈಗ ನಮ್ದು ವಯಸ್ಸು 57 ಮೇಡಮ್. ನಮ್ಗೆ ಒಂದ್ ತಾಸು ಆಗತ್ರಿ, ಆಮೇಲೆ ಬಹಳ ಕಡಿಮೆ ಆಗ್ಬಿಡ್ತೀರಿ, ಅದಕ್ಕೋಸ್ಕರ ಏನ್ ಅದಕ್ಕೆ ಇದಾಗೋದು? ರಾತ್ರಿ ಎಚ್ಚರ ಆದ್ಮೇಲೆ ವಾಪಸ್ ನಿದ್ದೆ ಆಗೋದಿಲ್ವಾ ನಿಮ್ಗೆ? ನಿದ್ದೆ ಆಗಿಲ್ರಿ ಸರ್. ನಮ್ಗೆ ಬೆಳಗ್ಗೆ ಬೆಳಗ್ಗೆ ಟೈಮಲ್ಲಿ ನಿಮ್ದು ನಿದ್ದೆ ಮಾಡ್ತೀರಾ ಮಧ್ಯಾಹ್ನ ಟೈಮಲ್ಲಿ? ಮಧ್ಯಾಹ್ನ ಟೈಮ್ ಅದು ಒಂದ್ ತಾಸು ರೀ, ಒಂದೇ ತಾಸು ರೀ ನಿದ್ದೆ ಆಗದ್ರಿ. ಆದ್ರೆ ಮೇಲದ್ದು ನಮ್ಗೆ ಶುಗರ್ನು ಐತ್ರಿ ಸರ್ ನಮ್ಗೆ. ಅಲ್ಲ, ಕೆಲವರಿಗೆ ನಿದ್ದೆ ಒಂದು ಏನ್ ಟೈಮ್ ಇರ್ತೈತೆ ಅದು ತುಂಬಾ ಕಡಿಮೆನೆ ಇರ್ತದೆ. ಆದ್ರೆ ಆ ನಿದ್ದೆ ಕಡಿಮೆ ಆದಾಗ್ಲೂ ಕೂಡ ನಿಮಗೆ ತುಂಬಾ ತೊಂದರೆಗಳಾಗ್ತದೆ, ನೀವು ಹೆಚ್ಚಿನ ಕ್ರಿಯಾಶೀಲತೆಯಾಗಿ ಇರ್ತಾ ಇಲ್ಲ, ಚಟುವಟಿಕೆ ಮಾಡ್ತಾ ಇಲ್ಲ, ಏನು ಮಾಡ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ, ಪದೇ ಪದೇ ನಿದ್ದೆ ಬರ್ತಾ ಇದೆ ಅಂತಂದ್ರೆ ನಿಮ್ ನಿದ್ದೆ ಸಂಪೂರ್ಣ ಆಗ್ತಾ ಇಲ್ಲ ಅಂತ ಅರ್ಥ. ಆದ್ರೆ ಕೆಲವೊಬ್ಬ ಜನರಿಗೆ 2 ತಾಸು ನಿದ್ದೆ ಆದರೂ ಕೂಡ ಸಾಕು, ಕೆಲವೊಬ್ಬರಿಗೆ 8 ತಾಸು ನಿದ್ದೆ ಆದ್ರೂ ಸಾಕು. ಹಾಗೆ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ನಿದ್ದೆ, ನೀವು ಫ್ರೆಶ್ ಆದ್ರಂದ್ರೆ ಅದರಿಂದ ಕ್ರಿಯಾಶೀಲರಾಗಿದ್ದರೆ ಈ 2 ತಾಸು ನಿದ್ದೆ ಕೂಡ ನಿಮಗೆ ಅದು ಸಫಿಷಿಯಂಟ್ ಆಗಿರ್ತದೆ ಅಂತ. ಹಿಂಗಾಗಿ ನಿದ್ದೆ ಬಹಳ ಕಡಿಮೆ ಇದ್ದಕ್ಕೆ ನಾನು ಪ್ರಶ್ನೆ ಕೇಳಿ. ನಮ್ದು ಶುಗರ್ನೇ ಐತ್ರಿ ಸರ್. ಅಲ್ಲ, ನೀವು ಚಟುವಟಿಕೆಯಿಂದ ಇದ್ದೀರಲ್ಲ, ಏನ್ ತೊಂದರೆ ಏನ್ ಅನ್ಸಲ್ವಲ್ಲ? ಹಾಗಿದ್ರೆ ನೀವು ಎಷ್ಟು ನಿದ್ದೆ ಮಾಡ್ತೀರಿ ಅದು ನಿಮಗೆ ಸರಿಯಾಗಿದೆ ಅಂತ ಅರ್ಥ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ರಾಮದುರ್ಗಿಂದ ಸೃಷ್ಟಿ ಅಂತ ಹೇಳಿ. ಸೃಷ್ಟಿ, ಈಗ ನಮ್ ಪಪ್ಪಾರ ರಾತ್ರಿ ಬಾಗ ಹೊರಗೆ ಬಿಡ್ತಾರ್ರಿ, ಹೆಂಗ್ ಕಡಿಮೆ ಮಾಡಕ್ ಏನಾರ ಅದ ಅನ್ರಿ ಅಂತ. ನಿಮ್ ಪಪ್ಪ ಅವ್ರಿಗೆ ಗೊರಕೆ ಬಿಟ್ಟು ಬೇರೆ ಏನಾರು ತೊಂದ್ರೆ ಇದೆಯಮ್ಮ? ಏನಿಲ್ರಿ. ಅವ್ರಿಗೆ ಬೆಳಗಿನ ಟೈಮಲ್ಲಿ ತುಂಬಾ ನಿದ್ದೆ ಬರುವುದಾಗ್ಲಿ ಅಥವಾ ಅವ್ರ ಏನು ಆತರ ಏನು ಬೇರೆ ತೊಂದರೆಗಳೇನಿಲ್ಲ. ಏನಿಲ್ರಿ ಸರ್, ಬರೇ ಗೊರ್ಕಿನ ಜಾಸ್ತಿ. ತುಂಬಾ ದಪ್ಪ ಇದಾರ ನಿಮ್ಮ ತಂದೆಯವರು? ಇಲ್ಲ ಇಲ್ಲ, ನಾರ್ಮಲ್ ವೇಟ್ ಐತ್ರಿ. ನಾರ್ಮಲ್ ವೇಟ್ ಐತೆ. ಎಷ್ಟು ವಯಸ್ಸು ಅವ್ರಿಗೆ? 45 ರೀ. ಓಕೆ. ಸೊ ಅವರು ಮದ್ಯಪಾನ ಆತರ ಏನಾರು ಮಾಡ್ತಾರ? ಏನಿಲ್ಲ. ಓಕೆ. ಅವ್ರಿಗೆ ಬಲಭಾಗ ಅಥವಾ ಎಡಭಾಗ ಮಲಗೋದ್ರಿಂದ ಅಥವಾ ಪದೇ ಪದೇ ಪೊಸಿಷನ್ ಆತರ ಚೇಂಜ್ ಮಾಡೋದ್ರಿಂದ ಕೂಡ ಕೆಲವೊಂದ್ಸತ ನಾವು ಇದನ್ನ ಕಡಿಮೆ ಮಾಡಬಹುದು. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಇರುವಂತ ತೂಕವನ್ನೇ ಸ್ವಲ್ಪ ಕಡಿಮೆ ಮಾಡೋದ್ರಿಂದ ನಮ್ಮ ಕುತ್ತಿಗೆ ಸುತ್ತಲೂ ಏನು ಫ್ಯಾಟ್ ಅಂತ ಏನು ಹೇಳ್ತೀವಿ ಅದು ಡಿಪಾಸಿಟ್ ಆಗಿರ್ತದೆ ವಯಸ್ಸಾದ್ಮೇಲೆ. ಸೊ ಅದನ್ನು ಕೂಡ ನಾವು ಕಡಿಮೆ ಮಾಡೋದ್ರಿಂದ ಅಂದರೆ ಎಕ್ಸಸೈಸ್ ಮಾಡೋದ್ರಿಂದ ಕೆಲವೊಂದು ಚಟುವಟಿಕೆಗಳನ್ನು ಮಾಡೋದ್ರಿಂದ ಕಡಿಮೆ ಮಾಡ್ಬೋದು. ಅದು ಬಿಟ್ಟರೆ ಕೆಲವೊಮ್ಮೆ ENT ಡಾಕ್ಟರ್ ಅಂದರೆ ಕಿವಿ ಮೂಗು ಗಂಟಲು ಡಾಕ್ಟರ್ಗೆ ಒಮ್ಮೆ ಸಂದರ್ಶಿಸಿದಾಗ ಅವ್ರಿಗೆ ಏನಾದರೂ ಟಾನ್ಸಿಲ್ಲು ಅಥವಾ ಅಡಿನಾಯ್ಡ್ಸ್ ಆ ಥರ ಏನಾದ್ರು ಗಡ್ಡೆಯ ತೊಂದರೆ ಇದೆಯಾ ಅಥವಾ ಮೂಗಿನ ಮೂಳೆ ಕೆಲವೊಂದು ಸರಿ ಸೊಟ್ಟಾಗಿರೋದ್ರಿಂದ ಕೂಡ ಗೊರಕೆ ಬರ್ಬೋದು. ಮೂಗಿನಲ್ಲಿ ಚಿಕ್ಕದಾದಂಥ ದುರ್ಮಾಂಸಗಳು ಬೆಳೆದ್ರೂ ಕೂಡ ಗೊರಕೆ ಬರ್ಬೋದು. ಹೀಗೆ ತುಂಬ ಕಾರಣಗಳಿದ್ದಾವೆ. ಸೊ ಹಾಗೆ ಒಮ್ಮೆ ಆ ಒಂದು ENT ಡಾಕ್ಟರ್ಗೆ ನೀವು ಸಂದರ್ಶಿಸಿದಾಗ ಕೂಡ ಅದಕ್ಕೆ ಕಾರಣವನ್ನು ನಾವು ಕಂಡುಹಿಡಿಬಹುದು. ಮತ್ತೆ ಮಮ್ಮಿಗ ಬೆಳಿಗ್ಗೆ ನಿದ್ದೆ ಬರ್ತೈತಂತ್ರಿ, ರಾತ್ರಿ ಬರುದಿಲ್ಲ, ಅದಕ್ಕೆ ಹೆಂಗ್ ಮಾಡ್ಬೇಕು? ಅದಕ್ಕೆ ನಿದ್ರೆ ರಾತ್ರಿ ಎಷ್ಟು ಹೊತ್ತಿಗೆ ಮಲಗ್ತಾರೆ ಎಷ್ಟೊತ್ತಿಗೆ ಹೇಳ್ತಾರೆ ಅನ್ನೋದ್ರ ಮೇಲೆ ಇರ್ತದೆ. ನಮ್ದು ದೇಹದಲ್ಲಿ ಒಂದು ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತೀವಿ, ಅದು ಒಮ್ಮೆ ರೂಢಿ ಆದರೆ ಅದೇ ಟೈಮಲ್ಲೇ ಬರ್ತದೆ ಅದೇ ಟೈಮಲ್ಲೇ ಹೋಗ್ತದೆ. ಅದನ್ನು ನಾವು ನಮಗಾಗಿ ಬದಲಾವಣೆಗಳನ್ನು ಮಾಡ್ಕೋಬೇಕಾಗ್ತದೆ. ನೀವು ಡೈಲಿ 10 ಗಂಟೆಗೆ ಮಲಗಿದರೆ, ಪ್ರತಿ ದಿವಸ 10 ಗಂಟೆಗೆ ಮಲಗಿದರೆ ಅದೇ ರೂಢಿಯಾಗಿ 10 ಗಂಟೆಗೆ ನಿಮಗೆ ನಿದ್ದೆ ಬರ್ತದೆ. ಬೆಳಿಗ್ಗೆ 6 ಗಂಟೆಗೆ ಹೇಳ್ತಾ ಇದ್ದರೆ 6 ಗಂಟೆಗೇ ಎಚ್ಚರ ಆಗ್ತದೆ. ಆದರೆ ನೀವು ಕೆಲವೊಂದು ಸತಿ ಏನಾಗ್ತದೆ ಅದು ಬರ್ತಾ ಇಲ್ಲ ಅಂತ ಹೇಳಿ ಚೇಂಜ್ ಮಾಡ್ತಾ ಇದ್ದರೆ ಯಾವುದು ಟೈಮಿಗೆ ಚೇಂಜ್ ಆಗ್ತದೆ ಅದೇ ಟೈಮ್ಗೆ ಅದು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಬೇಗ ಮಲಗಿ ಬೇಗ ಹೇಳುವಂತಹ ಒಂದು ರೂಢಿಯನ್ನು ಪದೇ ಪದೇ ಮಾಡ್ಕೊಳ್ಳೋದ್ರಿಂದ ಈ ಒಂದು ಟೈಮಿಂಗ್ ಕೂಡ ನೀವು ಚೇಂಜ್ ಮಾಡ್ಕೋಬಹುದು ಅಂತ. ಹಲೋ ಹಲೋ ಹೇಳಿ ಹೇಳಿ. ಹಲೋ ಹಲೋ ಹಲೋ ಹಲೋ ಹಲೋ ಹೇಳಿ. ನಾಡಗೇರ್ ಅಂತ ಹಳೆಯೋಬೇ ಅಂತ ಹೇಳ್ರಿ ನಾಡಗೇರ್ ಅವ್ರೆ. ಇವತ್ತಿನ ವಿಷಯದ ಬಗ್ಗೆ ಮಾಹಿತಿ ಬೇಕಾಯ್ತು. ಇವತ್ತಿನ ವಿಷಯದ ಮಾಹಿತಿಯನ್ನ ಆಲ್ರೆಡಿ ಹೇಳಾಗಿದೆ. ನಿದ್ರಾವಸ್ಥೆಯಲ್ಲಿ ಉಸಿರಾಟದ ತೊಂದರೆ ಬಗ್ಗೆ ಏನಾದ್ರೂ ಇದೆಯಾ ಪ್ರಶ್ನೆ ಕೇಳಲಿಕ್ಕೆ ತಮ್ಗೆ ಅಂತ? ನಿದ್ರಾವಸ್ಥೆಯಲ್ಲಿ ಪರಿಹಾರ ಏನಂತ ಪರಿಹಾರ ಅದಕ್ಕೆ ಒಂದು ಯಂತ್ರಗಳು ಬರ್ತವೆ, CPAP ಮತ್ತು BiPAP ಅಂತ ಮಷಿನ್ ಬರ್ತವೆ. ಆ ಥರ ತೊಂದರೆ ಇದ್ದವರು ಅದನ್ನ ಹಾಕಿ ಮುಖಕ್ಕೆ ಮತ್ತು ಮೂಗಿಗೆ ಹಾಕಿಕೊಂಡು ಮಲಗಿದ್ರೆ ಆ ತೊಂದರೆಯನ್ನ ನಾವು ಚಿಕಿತ್ಸೆ ಮಾಡಬಹುದು ಅಂತ. ಅದು ತೊಂದರೆ ಇದ್ದವ್ರಿಗೆ ನಾವು ಅದ್ರದ್ದು ಅಡ್ರೆಸ್ ಆಗಲಿ ಇದು ಆಗಲಿ ಅದನ್ನು ಹೇಳ್ಕೊಡ್ತೀವಿ. ಅದಕ್ಕೆ ಒಂದು ಕೆಲವೊಂದು ಪರೀಕ್ಷೆಗಳು ಬರ್ತವೆ, ಆ ಪರೀಕ್ಷೆಗಳನ್ನು ಮಾಡಿದ ಮೇಲೆ ಅದನ್ನು ಎಲ್ಲಿ ಸಿಗ್ತದೆ ಅದಕ್ಕೆ ಡೀಲರ್ಸ್ ಅಂತ ಇರ್ತಾರೆ, ಅವ್ರದ್ದೆಲ್ಲ ನಾವು ಕಾಂಟ್ಯಾಕ್ಟ್ ನಂಬರ್ ಕೊಡೋದ್ರಿಂದ ಅವ್ರಿಗೆ ಹೇಳಿ ಇದು ಮಾಡಿಸ್ತೀವಿ. ಶ್ರೋತೃಗಳೇ, ಇಷ್ಟೊತ್ತು ನಿದ್ರಾವಸ್ಥೆಯಲ್ಲಿ ಶ್ವಾಸಸ್ತಂಭನ ಈ ವಿಷಯ ಕುರಿತಂಗ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮವನ್ನು ಕೇಳಿದ್ರಿ. ಭಾಗವಹಿಸಿದ ತಜ್ಞರು ಡಾಕ್ಟರ್ ಶ್ರೀಕಾಂತ್ ಹಿರೇಮಠ್ ಅವರು. ಇವರು ಆಸ್ಪತ್ರೆಯಲ್ಲಿ ಮಂಗಳವಾರ ಗುರುವಾರ ಮತ್ತು ಶನಿವಾರ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836-247-7896. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-247-7776. ಈಗ ಈ ವಾರದ ಪ್ರಶ್ನೆಯನ್ನು ಬರ್ಕೊಳ್ರಿ. ನಿದ್ರಾವಸ್ಥೆಯಲ್ಲಿ ಶ್ವಾಸಸ್ತಂಭನ ಕಾಯಿಲೆಗೆ ಯಶಸ್ವಿ ಚಿಕಿತ್ಸೆ ಏನು? ಪ್ರಶ್ನೆ ಮತ್ತೊಮ್ಮೆ, ನಿದ್ರಾವಸ್ಥೆಯಲ್ಲಿ ಶ್ವಾಸಸ್ತಂಭನ ಕಾಯಿಲೆಗೆ ಯಶಸ್ವಿ ಚಿಕಿತ್ಸೆ ಏನು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ರಿ. ವಿಳಾಸ ಪ್ರಾಂಶುಪಾಲರು, ಎಸ್ಡಿಎಂ ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009 ವಿಳಾಸ ಮತ್ತೊಮ್ಮೆ ಪ್ರಾಂಶುಪಾಲರು, ಎಸ್ಡಿ ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. 580009 ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು ಸೆಪ್ಟೆಂಬರ್ 13 ಕೇಳಿದ ಪ್ರಶ್ನೆ ಹಿಂಗದ: ಬಾಯಿಯ ಆರೋಗ್ಯ ನಿಮ್ಮ ದೇಹದ ಉಳಿದ ಭಾಗಗಳ ಮೇಲೆ ಪರಿಣಾಮ ಬೀರಬಹುದೇ? ಇದು ಹೇಗೆ? ಸರಿಯಾದ ಉತ್ತರ ಹಿಂಗದ: ಹಲ್ಲುಗಳ ಸಂದಿಯಲ್ಲಿ ಸಿಲುಕಿಕೊಂಡ